ಬಾಳೆಕಾಯಿ ಮೈಸೂರು ಕ್ವಿಂಟಾಲ್ಗೆ 3,500 ರಿಂದ 4,500 ರೂಪಾಯಿಗಳು, ಕದಳಿ ಕ್ವಿಂಟಾಲ್ಗೆ 5,500 ರಿಂದ 6,500 ರೂಪಾಯಿಗಳು, ಗಾಳಿ ಕ್ವಿಂಟಾಲ್ಗೆ 4,000 ರಿಂದ 5,500 ರೂಪಾಯಿಗಳು ಹಾಗೂ ನೇಂದ್ರ ಕ್ವಿಂಟಾಲ್ಗೆ 6,000 ರಿಂದ 7,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಇದೀಗ ಸದಾಶಿವ ಬ್ರಹ್ಮೇಂದ್ರ ಅವರ ರಚನೆ, ಹಾಡಿದ್ದಾರೆ ಉಮಾ ಗೋಪಾಲಸ್ವಾಮಿ. ಪಿಬರೆ ರಾಮರಸ ಪಿಬರೆ ರಾಮರಸ ರಸನೆ ಪಿಬರೆ ರಾಮರಸ ರಸನೆ ಪಿಬರೆ ರಸನೆ ಪಿಬರೆ ರಾಮರಸ.